ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಸ ಉದ್ಯೋಗ ತರಬೇತಿಯ ಮಹತ್ವ. ಹಳಿಯಾಳದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿಯ ನಿರ್ದೇಶಕರಾದ ಪ್ರಸನ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗೆ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಪ್ರಸನ್ ಕುಮಾರ್ ಇದ್ದಾರೆ. ನಮ್ಮ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಇದೆಯಲ್ಲ ಹಳಿಯಾಳದಲ್ಲಿ, ಅದರ ನಿರ್ದೇಶಕರು. ಇವತ್ತು ಉದ್ಯೋಗ ಮಾಡಬೇಕಾಗಿತ್ತು ಅಂದರೆ ಅವರಿಗೆ ಒಂದು ಹಂತದ ತರಬೇತಿ ಬೇಕು ಸೊ ಉದ್ಯೋಗಕ್ಕಾಗಿ ಅನ್ನುವಂಥದ್ದು. ಮತ್ತು ಈ ಆರ್ಸಿಟಿಯೊಳಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತವೆ ಈ ನಿಟ್ಟಿನೊಳಗೆ ನಾವು ಮಾತಾಡ್ತಾ ಇದ್ದೀವಿ. ನಮಸ್ಕಾರ ಪ್ರಸನ್ ಕುಮಾರ್. ನಮಸ್ಕಾರ ಸರ್. ಈಗ ಪ್ರಮುಖವಾಗಿ ನನ್ನ ಪ್ರಶ್ನೆ ಏನು ಅಂತೇಳಿದ್ರೆ, ಯಾವುದೋ ಒಂದು ಉದ್ಯೋಗ ಮಾಡಬೇಕು ಅಂತೇಳಿದಾಗ ಅದಕ್ಕೊಂದು ಕೌಶಲ್ಯ ಬೇಕಾಗುತ್ತೆ, ಅದಕ್ಕೊಂದು ಜ್ಞಾನ ಬೇಕಾಗುತ್ತೆ, ಮತ್ತು ಅದನ್ನು ಹೇಗೆ ಮಾಡಬೇಕು, ಅಲ್ಲಿ ಖರ್ಚನ್ನು ಹೇಗೆ ಉಳಿಸ್ಬೇಕು, ಮತ್ತು ಸಾಲ ಸೌಲಭ್ಯ ಹೇಗೆ ಪಡಿಬೇಕು, ಅಲ್ಲಿ ಪುಸ್ತಕ ಅವನ ಇವನು ಮೇಂಟೈನ್ ಮಾಡಲಿಕ್ಕೆ ಕೂಡ ಒಂದು ಹಂತದ ಜ್ಞಾನ ಬೇಕಾಗುತ್ತೆ. ಹಾಗಾಗಿ ತರಬೇತಿ ತಗೊಳ್ಳೋದು ಎಷ್ಟು ಮುಖ್ಯ ಮತ್ತು ಅದರ ಮಹತ್ವ ಸ್ವಲ್ಪ ಹೇಳಿ. ಓಕೆ, ಥ್ಯಾಂಕ್ ಯು. ನಿಜ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದೆ ಸರ್ ನೀವು. ಈ ತರಬೇತಿ ಅಂತಕ್ಕಂಥದ್ದು ಇಂದಿನ ಯುಗದಲ್ಲಿ ನಾವೆಲ್ಲ ಸ್ಕಿಲ್ ಯುಗ ಅಂತ ನಾವು ಹೇಳ್ತಾ ಇದ್ದೀವಿ ನಾವು. ಸೊ ಪ್ರತಿಯೊಂದರಲ್ಲಿ ನಮಗೆ ಕೌಶಲ್ಯ ಇದ್ದರೆ ಮಾತ್ರ ನಾವು ಒಂದು ಈ ಯುಗದಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಯಾಕಂದರೆ ಪ್ರತಿಯೊಂದು ಯುಗದಲ್ಲಿ ಕೂಡ ಸಾಕಷ್ಟು ಕಾಂಪಿಟೇಷನ್ ಇದೆ. ಸೊ ಆ ಕಾಂಪಿಟೇಷನ್ನ ನಾವು ಎದುರಿಸಿ ಮುಂದೆ ಬರಬೇಕಂತಂದರೆ ನಮ್ಮನ್ನೊಂದು ವಿಶಿಷ್ಟವಾದಂಥ ಸ್ಪೆಷಲ್ ಸ್ಕಿಲ್ ಅಂತಕ್ಕಂಥದ್ದು ನಮಗೆ ಬೇಕೇ ಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆ ಏನಿದೆ, ವಿವಿಧ ರೀತಿಯ ತರಬೇತಿಗಳನ್ನು ನಾವು ಆಯೋಜಿಸೋ ಮೂಲಕ ಅವರಿಗೆ ಪ್ರಾಕ್ಟಿಕಲ್ ಆಗಿ ಮುಂದೆ ಅವರಿಗೆ ಜೀವನದಲ್ಲಿ ಯಾವುದೇ ಒಂದು ಫೀಲ್ಡಲ್ಲಿ ಇರಲಿ ಅವರಿಗೆ ಪ್ರಾಕ್ಟಿಕಲ್ ಆಗಿ ಯಾವ ಥರ ಅವರಿಗೆ ಅನುಕೂಲ ಆಗಬೇಕು, ಅನುಕೂಲ ಆಗುತ್ತೆ ಆ ಥರದ ಒಂದು ತರಬೇತಿನ ನಾವಿಲ್ಲಿ ಕೊಡ್ತಾ ಇದ್ದೀವಿ ಸರ್ ನಾವು. ಸೊ ಉದಾಹರಣೆಗೆ ಅಂತಂದರೆ ನಾವು ಯುವಕರಿಗಾಗಿ ಒಂದು ಮೊಬೈಲ್ ರಿಪೇರಿ ಆಗಿರ್ಬೋದು, ಅಥವಾ ಟೂ ವೀಲರ್ ಮೆಕ್ಯಾನಿಕಲ್ ರಿಪೇರಿ, ಅಥವಾ ಈಗ ಮೋಟ್ರ್ ಏನಾದರೂ ಕೆಟ್ಟರೆ ಮೋಟ್ರ್ ವೈಂಡಿಂಗ್ ತರಬೇತಿ ಆಗಿರ್ಬೋದು. ಸೊ ಈ ಥರ ಅವರಿಗೆ ನಾವು ಹೆಚ್ಚಾಗಿ ಇಲ್ಲಿ ಪ್ರಾಕ್ಟಿಕಲ್ಲಿಗೆ ಒಂದು ಇಂಪಾರ್ಟೆನ್ಸನ್ನು ಕೊಟ್ಬಿಟ್ಟು ಸ್ವತಃ ಅವ್ರ ಕಡೆಯಿಂದಲೇ ನಾವು ಮಾಡಿಸ್ತೀವಿ ಸರ್ ನಾವು. ನಾವೆಲ್ಲ ಮಟೀರಿಯಲ್ಸ್ಗಳನ್ನು ನಾವೆಲ್ಲ ಉಚಿತವಾಗಿ ಕೊಟ್ಬಿಟ್ಟು ನಮ್ಮ ಸಂಸ್ಥೆಯ ವತಿಯಿಂದ ಅವರಿಗೆ ನಾವು ಪ್ರಾಕ್ಟಿಕಲ್ಲಾಗಿ ಅವ್ರ ಕಡೆಯಿಂದ ನಾವು ಮಾಡಿಸಿದಾಗ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ, ನಂಬಿಕೆ ಬರ್ತದೆ, ಆತ್ಮಸ್ಥೈರ್ಯ ಅವರಲ್ಲಿ ಬರ್ತದೆ. ಸೊ ಹೀಗಾಗಿ ನಮ್ಮ ಒಂದು ತರಬೇತಿಯ ಸಿಸ್ಟಮ್ ಏನಿದೆ ಅವರಿಗೆ ನಂತರ ತರಬೇತಿ ಮುಗಿಸಿದ ನಂತರ ಅವರಿಗೆ ಸ್ವಂತ ಒಂದು ಉದ್ಯೋಗ ಮಾಡಲಿಕ್ಕೆ ಅವ್ರಿಗೊಂದು ಏನು ಕಾನ್ಫಿಡೆನ್ಸ್ ಅಂತ ನಾವು ಹೇಳ್ತೀವಿ ಅದು ಅವರಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಅದೇ ರೀತಿ ನಮ್ಮ ಈ ಒಂದು ತರಬೇತಿ ಅವಧಿಯಲ್ಲಿ ಸರ್ ಈ ಒಂದು ಸ್ಕಿಲ್ ಬಗ್ಗೆ ಅಲ್ಲದೆ ನಾವು ಮತ್ತೆ ಏನಂತಂದರೆ ನಾವು ಇಡಿಪಿ ಉದ್ಯಮಶೀಲತೆ ಬಗ್ಗೆ ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಯಾವ ಥರ ಬೆಳಿಬೇಕು, ಅವನಲ್ಲಿ ಯಾವ ಒಂದು ಕ್ವಾಲಿಟೀಸ್ ಇರಬೇಕು, ಸೊ ಯಾವ ಥರ ಅವನು ಬಿಸ್ನೆಸ್ ಡಿಸಿಷನ್ಸ್ಗಳನ್ನು ತಗೋಬೇಕು, ಸೊ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಅವ್ರಿಗೆ ಅದನ್ನು ಕೂಡ ತಿಳಿಸ್ಕೊಡ್ತೀವಿ ಸರ್. ಅದೇ ರೀತಿಯಾಗಿ ಅವರು ಉದ್ಯಮ ಸ್ಟಾರ್ಟ್ ಆದಮೇಲೆ ಇನ್ನೊಂದು ಹೆಚ್ಚಿನ ಬಂಡವಾಳಕ್ಕೋಸ್ಕರ ಯಾವ ಥರ ಬ್ಯಾಂಕ್ ಲೋನಿಗೆ ಅಪ್ಲೈ ಮಾಡಬೇಕು, ಸಿಬಿಲ್ ಸ್ಕೋರ್ ಬಂದರೆ ಏನು, ಪ್ರಾಜೆಕ್ಟ್ ರಿಪೋರ್ಟನ್ನು ನಾವು ಯಾವ ಥರ ತಯಾರು ಮಾಡಬೇಕು, ಯಾವ ಥರ ಮ್ಯಾನೇಜರ್ಗೆ ಕನ್ವಿನ್ಸ್ ಮಾಡಬೇಕು, ಸೊ ಇತ್ಯಾದಿ ವಿಷಯಗಳ ಬಗ್ಗೆ ನಾವು ನಮ್ಮ ತರಬೇತಿಯಲ್ಲಿ ಕಲಿಸ್ಕೊಳ್ಳೋದ್ರ ಮೂಲಕ ಈ ಒಂದು ತರಬೇತಿ ಏನಪ್ಪ ಅಂತಂದರೆ ಒಂದು ಉದ್ಯಮ ಯಶಸ್ವಿಯಾಗಿ ನಡೀಲಿಕ್ಕೆ ಬಹಳಷ್ಟು ಸಹಕಾರಿಯಾಗ್ತದೆ ಅಂತ ನಾವು ಹೇಳ್ಬೋದು ಸರ್. ಇಲ್ಲಿ ತರಬೇತಿ ತಗೊಳ್ಳಲಾರದೆ ಮಾಡೋದಕ್ಕೂ ತಗೊಂಡು ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ನಿಜವಲ್ಲ ಸರ್, ಖಂಡಿತ ಸರ್. ಯಾಕಂತಂದರೆ ಒಬ್ಬ ತರಬೇತಿ ಪಡೆದಂಥ ವ್ಯಕ್ತಿಗೆ ಅವನಿಗೆ ಬಿಸ್ನೆಸ್ಸಲ್ಲಿ ಯಾವ ಥರ ಮುಂದುವರಿಬೇಕು, ನಾನು ಎಷ್ಟು ಬಂಡವಾಳ ಹಾಕಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಯಾವ ಏರಿಯಾದಲ್ಲಿ ಬಿಸ್ನೆಸ್ಸನ್ನು ಮಾಡಬೇಕು, ಸೊ ಈ ಥರದ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಅವನಿಗೆ ಆಲ್ರೆಡಿ ನಾವು ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಾವು ಅವನಿಗೆ ತಿಳುವಳಿಕೆ ನಿಂತಿರ್ತೇವೆ. ಸೊ ನನಗನ್ಸಿದ್ರೆ ಖಂಡಿತವಾಗಿ ಇಲ್ಲಿ ತರಬೇತಿ ಪಡೆದಂಥ ವ್ಯಕ್ತಿ ಒಂದು ನಮ್ಮ ಒಂದು ತರಬೇತಿಯ ಒಂದು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ನಿಜವಾಗ್ಲೂ ಕೂಡ ಅವನೊಬ್ಬ ಯಶಸ್ವಿ ಉದ್ಯಮಿಯಾಗಿ ಬೆಳಿಬೋದು ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಂದರೆ ಬರೀ ತರಬೇತಿ ತೊಗೊಂಡ್ವಿ, ದುಡಿದ್ವಿ, ಮಾರಾಟ ಮಾಡಿದ್ವಿ, ಒಂದಿಷ್ಟು ದುಡ್ಡು ಗಳಿಸಿದ್ವಿ ಅಷ್ಟೇ ಅಲ್ಲ, ಅದಕ್ಕೊಂದು ಸರ್ಕಾರದ ನಿಯಮಗಳು ಇರ್ತವೆ, ಬ್ಯಾಂಕ್ ಜೊತೆ ವ್ಯವಹಾರ ಆಗ್ಬೋದು, ಅದಕ್ಕೆ ಬೇಕಾದಂಥ ಕಾಗದ ಪತ್ರಗಳನ್ನು ಫೈಲ್ಗಳನ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಮತ್ತು ಆಡಿಟ್ ಮಾಡಬೇಕಾಗುತ್ತೆ, ಮತ್ತು ಎಲ್ಲೆಲ್ಲಿ ಅವಕಾಶಗಳು ಇದ್ದಾವೆ, ಹೇಗೆ ಆ ಅವಕಾಶಗಳನ್ನು ಬಳಸ್ಕೋಬೇಕು, ಹಂಗೆ ದಿನದಿಂದ ದಿನಕ್ಕೆ ಜ್ಞಾನ ಬೆಳಕೋಂತ ಹೋಗ್ಬೇಕು. ಮತ್ತು ನಮ್ಮ ವಿಚಾರವೂ ಕೂಡ ವಿಸ್ತಾರ ಆಗುತ್ತೆ, ಬಿಸ್ನೆಸ್ಸು ಕೂಡ ವಿಸ್ತಾರ ಆಗುತ್ತೆ. ಹೌದು ಸರ್, ನಿಜವಾಗ್ಲೂ ಸರ್. ಇವನ್ ನಮ್ಮ ಈ ಒಂದು ತರಬೇತಿ ಅವಧಿಯಲ್ಲಿನೂ ಕೂಡ ನಾವು ಬ್ಯಾಂಕಿಗೆ ಸಂಬಂಧಪಟ್ಟಂತ ಬ್ಯಾಂಕ್ಗಳಲ್ಲಿ ಲೋನ್ಗಳನ್ನು ಯಾವ ಥರ ಪಡೀಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ನಾವು ಬ್ಯಾಂಕಿಗೆ ನಾವು ಕೊಡಬೇಕು, ನಮ್ಮ ಪ್ರೊಜೆಕ್ಟ್ ರಿಪೋರ್ಟನ್ನು ನಾವು ಯಾವ ಥರ ತಯಾರು ಮಾಡಬೇಕು, ಹಾಗೆ ಇತ್ಯಾದಿ ವಿಷಯಗಳ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನು ನಾವು ಕೊಡೋದರ ಮೂಲಕ ಸೊ ಅವರು ಬ್ಯಾಂಕಿಗೆ ಹೋದಾಗ ಅವರು ಯಾವುದೇ ರೀತಿಯ ಒಂದು ಸಮಸ್ಯೆಯನ್ನು ಎದುರಿಸಬಾರ್ದು. ಸೊ ಆ ಥರವಾಗಿ ನಾವು ಅವ್ರನ್ನ ನಾವು ಇಲ್ಲಿ ತಯಾರು ಮಾಡಿ ಕಳಿಸ್ಕೊಡ್ತೇವೆ ಸರ್. ನಾವು ಅದೇ ರೀತಿ ನಮ್ಮ ತರಬೇತಿಯಲ್ಲಿ ಈ ಸರ್ಕಾರದಿಂದ ಇರ್ತಕ್ಕಂಥ ಈ ಒಂದು ಸಬ್ಸಿಡಿ ಲೋನ್ಸ್ ಅಂತ ನಾವೇನು ಹೇಳ್ತೀವಿ, ಪಿ ಎಂ ಜಿ ಪಿ ಆಗಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇರ್ತಕ್ಕಂಥ ಅಲ್ಲಿ ಸಬ್ಸಿಡಿ ಓರಿಯೆಂಟೆಡ್ ಸಾಲ ಸೌಲಭ್ಯಗಳು ಏನಿದ್ದಾವೆ, ಹೀಗೆ ವಿವಿಧ ಇಲಾಖೆಗಳಿಂದ ಏನೇನು ಸಾಲ ಸೌಲಭ್ಯ ಯೋಜನೆಗಳಿದ್ದಾವೆ ಅದೆಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ಕೊಡ್ತೇವೆ ಸರ್. ಸೊ ಅದೇ ರೀತಿಯಾಗಿ ಅವರಿಗೆ ನಾಳೆ ಬ್ಯಾಂಕಿಗೆ ಲೋನ್ ಹಾಕಿದ ಮೇಲೂ ಕೂಡ ನಾವು ಬ್ಯಾಂಕ್ ಮ್ಯಾನೇಜರ್ ಜೊತೆಗೆ ಒಂದು ಸಂಪರ್ಕದೊಂದಿಗೆ ಅವ್ರಿಗೆ ಅತಿ ಬೇಗನೆ ಅವರಿಗೆ ಲೋನ್ ಸ್ಯಾಂಕ್ಷನ್ ಆಗುವಲ್ಲಿ ನಾವು ಕೂಡ ಅವನ್ನು ಫಾಲೋ ಅಪ್ ಮಾಡಿ ಮ್ಯಾನೇಜರ್ ಜೊತೆಗೆ ಸೊ ಆದಷ್ಟು ಬೇಗ ಅವನ್ನು ಸಾಲ ಅವರಿಗೆ ಒಂದು ಮುಟ್ಟಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಅಲ್ಲದೆ ಎಷ್ಟೋ ಸಾರಿ ಬಂಡವಾಳ ಮೂಲ ಬಂಡವಾಳ ಜಾಸ್ತಿ ಹಾಕಿಬಿಡ್ತಾರೆ, ಆ ನಂತರ ಅದಕ್ಕೆ ಬೇಕಾದಂಥ ಸ್ಕಿಲ್ ಬಂಡವಾಳ ಇರುತ್ತೆ ಅಲ್ಲಿ ಕಡಿಮೆ ಬೀಳ್ಬೋದು, ಅಥವಾ ಬಂಡವಾಳ ಎಲ್ಲೆಲ್ಲಿ ಹೇಗೆ ಹಾಕಬೇಕು, ಹೇಗೆ ತೆಗಿಬೇಕು ಮತ್ತು ಹೇಗೆ ವಿಸ್ತರಿಸ್ಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಎಲ್ಲಿ ಖರ್ಚು ಮಾಡುವವರದಾಗಿತ್ತು ಅಲ್ಲಿ ಜಾಸ್ತಿ ಖರ್ಚು ಮಾಡಿಬಿಡ್ತೀವಿ, ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಕೈ ಹಿಡೀಲಿಕ್ಕೆ ಪ್ರೇರಣೆ ಮಾಡ್ತೀವಿ ಇಂಥವೆಲ್ಲ. ಸರ್, ಈ ನಿಟ್ಟಿನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ನಮ್ಮ ತರಬೇತಿಯ ಒಂದು ಹಂತದಲ್ಲಿ ಇರುವಾಗಲೇ ಕೂಡ ನಾವು ಒಂದು ದಿವಸ ಎಲ್ಲ ವಿದ್ಯಾರ್ಥಿಗಳನ್ನು ಮಾರ್ಕೆಟ್ ಸರ್ವೆಗಂತ ನಾವು ಕಳಿಸ್ಕೊಡ್ತೀವಿ. ನಾವು 4-5 ಜನರ ಒಂದು ಗುಂಪನ್ನು ಮಾಡಿಬಿಟ್ಟು ನಾವು ಮಾರ್ಕೆಟ್ ಸರ್ವೆಗೆ ನಾವು ಕಳಿಸ್ಕೊಡ್ತೀವಿ. ಸೊ ಆ ಮಾರ್ಕೆಟ್ ಸರ್ವೆಯಲ್ಲಿ ಏನಪ್ಪ ಅಂತಂದರೆ ಅವರೆಲ್ಲ ಸಾಕಷ್ಟು ಒಂದು ಮಾಹಿತಿಯನ್ನು ಒಂದು ವಿವಿಧ ಉದ್ಯಮಿಗಳಿಂದ ಕಲೆಕ್ಟ್ ಮಾಡಿಕೊಂಡು ಬಂದಿರ್ತಾರೆ ಸರ್. ಅಂದರೆ ಅವರು ಅಂಗಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡು ಎಷ್ಟು ರೀತಿ ಅವರು ಬಂಡವಾಳವನ್ನು ಹಾಕಿದ್ರು ನಾವು, ಸೊ ಅದರಿಂದ ಈಗ ಲಾಭ ಎಷ್ಟು ತೆಗಿತಾ ಇದ್ದಾರೆ, ಅಥವಾ ಅವರು ಏನಾದರೂ ಅಂಗಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನಾದರೂ ಮಿಸ್ಟೇಕ್ಗಳನ್ನು ಮಾಡಿದ್ದಾರೆ ಹೇಗೆ. ಸೊ ಈ ಥರ ಮಾರ್ಕೆಟ್ ಸರ್ವೆಯನ್ನು ಅವರಿಗೆ ನಾವು ಮಾಡಿಸ್ಬಿಟ್ಟು ನಾವು ಅವನ್ನು ಪ್ರತಿಯೊಂದು ಬ್ಯಾಚಿಂದ ನಾವು ಕ್ಲಾಸ್ ರೂಮಲ್ಲಿ ಪ್ರೆಸೆಂಟೇಷನ್ ಕೂಡ ಮಾಡಿಸ್ತೀವಿ ಸರ್. ಸೊ ಈ ಥರ ಮಾಡೋದ್ರಿಂದ ಬಹಳಷ್ಟು ಜನ ಒಂದು ಶಿಬಿರಾರ್ಥಿಗಳಿಗೆ ಗೊತ್ತಾಗ್ತದೆ ನಾವು ಮುಂದೆ ಯಾವ ಥರ ಮುಂದುವರಿಬೇಕು ಅಂಗಡಿಯಿಂದ ಸ್ಟಾರ್ಟ್ ಮಾಡಿದಾಗ. ಸೊ ಹಿಂದಿನ ಒಂದು ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ ಆಲ್ರೆಡಿ ಯಶಸ್ವಿ ಉದ್ಯಮಿಗಳೊಂದು ಎಕ್ಸ್ಪೀರಿಯೆನ್ಸನ್ನು ಅವರು ಶೇರ್ ಮಾಡ್ಕೊಳ್ಳೋದ್ರಿಂದ ಅವರು ಕೂಡ ಒಂದು ನಾಲೆಜಿಗೆ ಬರುತ್ತೆ. ಸೊ ನಾವು ಎಲ್ಲಿ ಜಾಸ್ತಿ ಹಾಕಬೇಕು, ಯಾವುದರಲ್ಲಿ ನಾವು ಜಾಸ್ತಿ ವಹಿಸಬಾರ್ದು ಅನ್ನೋದು ಕೂಡ ಆಗುತ್ತೆ. ಸೊ ಒಟ್ಟಾರೆಯಾಗಿ ನಾವು ಮಾರ್ಕೆಟ್ ಸರ್ವೆಯದ ರಿಪೋರ್ಟನ್ನು ಕೂಡ ಅವರಿಗೆ ನಾವು ಮಾರ್ಕೆಟ್ ಬಗ್ಗೆನೂ ಕೂಡ ಸೊ ಯಾವ ಥರ ಮಾರ್ಕೆಟ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ನೀಡಿ ಸೊ ಆ ಥರ ಆಗದೇ ಇರೋ ಹಾಗೆ ನಾವು ಶಿಬಿರಾರ್ಥಿಗಳಿಗೆ ಇಲ್ಲಿ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದ್ದೀವಿ ಸರ್. ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ತಂತ್ರ ಮತ್ತು ಯಂತ್ರ ಇದು ಕೂಡ ಮುಖ್ಯ. ಯಾವ್ದು ತಗೋಬೇಕು, ಯಾವ್ದು ತಗೋಬಾರ್ದು, ಮತ್ತು ಅವ್ರು ಉಪಯೋಗ ಆದ ನಂತರ ಹೇಗೆ ಬಳಸಬೇಕು, ಮತ್ತು ಅವ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಕೂಡ. ಹೌದು ಸರ್, ಅದು ಕೂಡ ಭಾಳ ಮುಖ್ಯ ಆಗಿರ್ತದೆ. ಯಾಕಂತಂದರೆ ಈಗ ಬಂಡವಾಳ ಈಗ ಯಾವುದೊಂದು ಬಿಸ್ನೆಸ್ನಲ್ಲಿ 1 ರೂಪಾಯಿ ಗಳಿಸೋದಕ್ಕಿಂತ 1 ರೂಪಾಯಿನ ನಾವು ಏನು ಉಳಿಸ್ತೀವಲ್ಲ ಅದೇ ನಮಗೆ ಲಾಭವಾಗಿ ಪರಿವರ್ತನೆ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಕೂಡ ನಾವು ಶಿಬಿರಾರ್ಥಿಗಳಿಗೆ ಹೇಳೋದಿಷ್ಟೇ, ನೀವು ಪ್ರಾರಂಭಿಕ ಹಂತದಲ್ಲಿ ಏನು ಅವಶ್ಯಕತೆಗಳು ಯಂತ್ರಗಳು ಏನಿರ್ತವೆ ಅಷ್ಟನ್ನು ಮಾತ್ರ ನೀವು ಅಂದರೆ ಕಡಿಮೆ ಬಂಡವಾಳದಿಂದ ನೀವು ಮುಂದುವರಿಯಿರಿ ಅಂತ ನಾವು ಹೇಳ್ತೀವಿ ಸರ್ ನಾವು. ಸೊ ನಿಮಗೆ ಎಕ್ಸ್ಪೀರಿಯೆನ್ಸ್ ಆದಂಗೆಲ್ಲ, ನಿಮ್ಗೆ ಅನುಭವ ಆದಂಗೆಲ್ಲ ನೀವು ಅದನ್ನು ಮತ್ತೆ ಇನ್ನೂ ಹೆಚ್ಚಾಗಿ ಬೆಳೆಸ್ಕೊಂಡು ಹೋಗ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಯಾವುದೇ ಒಂದು ಉದ್ದಿಮೆಯನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಅತಿ ಕಡಿಮೆ ಬಂಡವಾಳದೊಂದಿಗೆ ನಾವು ಸ್ಟಾರ್ಟ್ ಮಾಡಬೇಕಾಗ್ತದೆ. ಸೊ ಅದನ್ನು ಆ ಥರ ನಾವು ನಮ್ಮ ಟ್ರೈನಿಂಗ್ಗಳಲ್ಲಿ ನಮ್ಮ ಶಿಬಿರಾರ್ಥಿಗಳಲ್ಲಿ ಅವರಿಗೆ ನಾವೊಂದು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಸೊ ಹೀಗಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅವರಿಗೆ ಲಾಸ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ ಅಂತ ನಾವು ಹೇಳ್ಬೋದು ಸರ್. ಹಾಗಾಗಿ ಎಷ್ಟೋ ಸಾರಿ ನಾವು ಹೇಳ್ತಾ ಇರ್ತೀವಿ, ಬಂಡವಾಳ ಎಷ್ಟು ಹಾಕ್ತೀವಿ ಅಷ್ಟು ಲಾಭ ಜಾಸ್ತಿ ಆಗುತ್ತೆ ಅಂತ. ಬಂಡವಾಳದ ಮಾನವ ಸಂಪನ್ಮೂಲ ರೂಪದಲ್ಲಿ ಇರ್ಬೋದು, ದುಡ್ಡಿನ ರೂಪದಲ್ಲಿ ಇರ್ಬೋದು, ಜಾಗೆ ರೂಪದಲ್ಲಿ ಇರ್ಬೋದು, ಅಥವಾ ಕಟ್ಟಡ ರೂಪದಲ್ಲಿ ಇರ್ಬೋದು, ಇವೆಲ್ಲವೂ ಬಂಡವಾಳಗಳು. ನಾವು ಬಂಡವಾಳ ಒಂದು ಹಂತದ ಅನುಭವ ಆದಮೇಲೆ ಮತ್ತೆ ವಿಸ್ತರಿಸಬೇಕು ಅಂದ್ರಂದಾಗ ಧೈರ್ಯವಾಗಿ ನಾವು ಎಷ್ಟು ಬಂಡವಾಳ ಹಾಕ್ತೀವಿ ಅಷ್ಟು ನಮ್ಮ ಆದಾಯ ಜಾಸ್ತಿ ಹಾಕೊತ ಹೋಗುತ್ತೆ. ಈ 1 ಲಕ್ಷ ಹಾಕಿದ್ವಿ ಅಂದ್ರೆ ನಮಗೂ ಕೆಲವು ಸಾವಿರಗಳು ಸಿಗ್ಬೋದು, 1 ಕೋಟಿ ಹಾಕಿದ್ರೆ ಕೆಲವು ಲಕ್ಷಗಳು ಸಿಗ್ಬೋದು. ಹೀಗೆ ಹೌದು ಸರ್, ಇದು ಏನಾಗುತ್ತೆ ಅಂತಂದ್ರೆ ನಾವು ಹೇಳೋದಂತ ಪ್ರಾರಂಭಿಕ ಹಂತದಲ್ಲಿ ನೀವು ಬಹಳಷ್ಟು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೇನೆ. ಮಧ್ಯಮ ರಿಸ್ಕ್ನಲ್ಲೇ ನಾವು ಮುಂದೆ ಬಿಸ್ನೆಸ್ ಅನ್ನ ಮುಂದುವರಿಬೇಕಾಗ್ತವೆ. ಯಾಕಂದ್ರೆ ನಾಳೆ ಲಾಸ್ ಆಯಿತು ಅಂದ್ರೆ ಒಮ್ಮೆಲೆ ನಮ್ಮ ಮೈ ಮೇಲೆ ಬಂದು ಬ್ಯಾಂಕಿನ ಸಾಲ ಇರ್ತದೆ, ಸಾಕಷ್ಟು ಕಡೆ ಸಾಲ ಮಾಡಿರ್ತೀವಿ. ಸೊ ಅದನ್ನು ಕೂಡ ತೀರಿಸಿದಾಗದೇನು ಒದ್ದಾಡೋದಕ್ಕಿಂತ ನಾವು ನಮ್ಮ ಒಂದು ಬಿಸ್ನೆಸ್ ಅನ್ನ ಏನಿರುತ್ತೆ ನಾವು ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಕ್ರಮೇಣ ಅದನ್ನ ನಾವು ವಿಸ್ತಾರ ಮಾಡ್ಕೊಂತ ಹೋಗೋದು ಆದರೆ, ಯಾಕಂದ್ರೆ ನಮ್ಮ ಒಂದು ಅನುಭವದ ಮೇಲೆ ನಾವು ವಿಸ್ತಾರ ಮಾಡ್ತಾ ಹೋದ್ವಿ ಬಿಸ್ನೆಸ್ ಅಂದರೆ. ಸೊ ಅದರಿಂದ ಒಂದು ಒಳ್ಳೆಯ ಒಂದು ಆದಾಯ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ ಸರ್. ಅಂದ್ರೆ ಅನುಭವ ತಗೋಬೇಕು ಅಲ್ಲಿ ಕಷ್ಟ ಸುಖ ಏನಿದೆ ಮತ್ತೆ ಎಲ್ಲ ಸರ್. ಹೌದು ಸರ್, ಏನಾಗ್ತದೆ ಅಂತಂದ್ರೆ ಪ್ರತಿ ನಾವು ಆ ಕ್ಲಾಸ್ ರೂಮಲ್ಲಿ ಹೇಳಿರ್ತಕ್ಕಂಥ ನಾವೇನು ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಮಾಡಿರ್ತೀವಿ, ಒಂದು ಈ ಥರ ಆಗುತ್ತೆ ಇಷ್ಟು ಇನ್ಕಮ್ ಬರ್ತದೆ ಅಂತ ನಾವೇನು ಪ್ರಾಜೆಕ್ಟ್ ರಿಪೋರ್ಟಲ್ಲಿ ತೋರಿಸಿರ್ತೀವಿ, ಅದೇ ಥರ ಫೀಲ್ಡಲ್ಲಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಭಾಳ ಕಷ್ಟ ಸರ್. ನಮ್ಮ ಕ್ಲಾಸ್ ರೂಮಲ್ಲಿ ನಾವೇನು ಹೇಳಿರ್ತೀವಿ ಅಷ್ಟೇ ನಿಮ್ಗೆ ಸಿಗುತ್ತೆ ಇನ್ಕಮ್ ಅನ್ನೋಂತ ಹೇಳೋದು ಕಷ್ಟ. ಸೊ ಗ್ರೌಂಡ್ ರಿಯಾಲಿಟಿನೇ ಬೇರೆ ಇರುತ್ತೆ, ಅದಕ್ಕೆ ತಕ್ಕಂಗೆ ನಾವು ಬಂಡವಾಳವನ್ನು ಹಾಕಿ ನಾವು ಅಂದರೆ ಕಡಿಮೆ ಬಂಡವಾಳನ ಹಾಕೋದ್ರ ಮೂಲಕ ನಾವು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡೋದು ಸೂಕ್ತ ಅಂತ ನಾನು ಹೇಳ್ತೀನಿ ಸರ್. ಮತ್ತೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಒಂದು ತಂತ್ರವೂ ಕೂಡ ಬೇಕು. ಹೌದು ಸರ್, ನಿಜವಾಗ್ಲೂ ಸರ್. ಈ ಉದಾಹರಣೆಗೆ ಹೇಳಬೇಕಂದ್ರೆ ನಾವು ಈ ಹೈನುಗಾರಿಕೆ ಒಂದು ತರಬೇತಿ ನೀಡಬೇಕಾದ್ರೆ ನಾವು ಸಾಕಷ್ಟು ಒಂದು ರೆಡಿಮೇಡ್ ಫುಡ್ಗಳ ಬಗ್ಗೆ ನಾವು ಹೊರಗಡೆ ಎಲ್ಲ ಕಮರ್ಷಿಯಲ್ ಮಾರ್ಕೆಟಲ್ಲಿ ಇರ್ತವೆ. ಸೊ ಅದಕ್ಕಿಂತ ನಾವು ಹೆಚ್ಚಾಗಿ ಏನಂದ್ರೆ ಸ್ಥಳೀಯವಾಗಿ ಏನು ಸಿಗುತ್ತೆ, ನಿಮ್ಮಲ್ಲಿ ಹುಲ್ಲು ಇರ್ಬೋದು ಅಥವಾ ನಿಮ್ಮಲ್ಲಿ ಯಾವುದಾದ್ರು ಶೇಂಗಾ ಹೊಟ್ಟು ಇರ್ಬೋದು ಅಥವಾ ಅಲಸಂದಿ ಹೊಟ್ಟು, ಸೊ ಈ ಥರ ಒಂದು ಮೇವು ಅದನ್ನು ಏನು ಸ್ಥಳೀಯವಾಗಿ ಸಿಗ್ತದೆ ಅದನ್ನೇ ನೀವು ಒಂದು ಕಾನ್ಸಂಟ್ರೇಟ್ ಫೀಡ್ ಥರ ನೀವೇ ಮನೆಯಲ್ಲಿ ರೆಡಿ ಮಾಡಿಕೊಂಡು ಮಾಡೋದ್ರಿಂದ ನೀವು ಒಂದು ಖರ್ಚನ್ನು ಕಡಿಮೆ ಮಾಡಿ ಹೆಚ್ಚಿನ ಒಂದು ಆದಾಯವನ್ನು ಪಡಿಬಹುದು ಅಂತ ನಾನು ಹೇಳಕ್ಕೆ. ಇವನ್ ಕೊಟ್ಟಿಗೆ ಕಟ್ಟುವಾಗ ಕೂಡ. ಹೌದು ಸರ್, ಕೊಟ್ಟಿಗೆ ಕಟ್ಟಬೇಕಾದ್ರೂ ಕೂಡ ಈಗೆಲ್ಲ ಹೊಸ ಹೊಸ ತಂತ್ರಜ್ಞಾನಗಳು ಬಂದಿದೆ ಸರ್. ಅಂದ್ರೆ ಕಡಿಮೆ ಖರ್ಚಿನಲ್ಲೇ ನಾವು ಒಂದು ಒಳ್ಳೆಯ ಸುಸಜ್ಜಿತವಾದಂತಹ ಒಂದು ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಬಹುದು. ಸೊ ಆ ನಿಟ್ಟಿನಲ್ಲಿ ಒಂದು ಅವ್ರಿಗೇನು ಮಾಹಿತಿಯನ್ನು ನಾವು ಕೂಡ ಕೊಡ್ತಾ ಇದ್ದೀವಿ. ಇವನ್ ಕೊಟ್ಟಿಗೆ ಕಟ್ಬಿಡ್ಬೇಕಾದ್ರೆ ಯಾವ ಡೈರೆಕ್ಷನ್ನಲ್ಲಿ ನಾವು ಕಿಟಕಿ ಅಥವಾ ಬಾಗಿಲುಗಳನ್ನ ಇಡಬೇಕು ಅನ್ನೋದು ಕೂಡ ನಾವು ತರಬೇತಿ ಹಂತದಲ್ಲಿ ಅವ್ರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಂತರದಲ್ಲಿ ಈಗ ನರೇಗಾ ಒಂದು ಸ್ಕೀಮ್ನ ಯೋಜನೆ ಅಡಿಯಲ್ಲಿ ಕೂಡ ಹಳ್ಳಿಗಳಲ್ಲಿ ಕೂಡ ಈಗ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ಕೂಡ ಧನ ಸಹಾಯ ಸಿಗ್ತಾ ಇದೆ. ಸೊ ಅದನ್ನು ಕೂಡ ತಾವೆಲ್ಲರೂ ಕೂಡ ಬಳಸಿಕೊಂಡು ಅದರ ಪ್ರಯೋಜನವನ್ನು ತಾವು ಕೂಡ ಪಡಿಬೇಕಂತ ನಾನು ಹೇಳ್ತಾ ಇದ್ದೆ. ಯಾವುದೇ ಕೆಲಸ ಲೆಬೋರಿಯಸ್ ಆಗಿರಬಾರ್ದು, ಬೋರ್ ತರಿಸ್ಬಾರ್ದು. ಇದು ಯಾಕಾರ ಬರುತ್ತಪ್ಪ ಅಂತೇಳಿ ತಲೆ ಕೀಸರ ಇಳಿಸ್ಬಾರ್ದು, ಇಲ್ಲ ಯಾಕಂದ್ರೆ ಅದು ನಮ್ಮ ಎಫಿಷಿಯನ್ಸಿಯನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಇರುವಂತಹ ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಬಳಸ್ಕೊಳ್ಳಿ. ಯಾಕಂದ್ರೆ ಉದಾಹರಣೆಗೆ ನಾವು ಮೇವು ಹಾಕುವಾಗ ಎಷ್ಟು ಸಹಜ ಸರಳವಾಗಿ ಹಾಕ್ಬೋದು, 5 ನಿಮಿಷದೊಳಗೆ 100 ಎಮ್ಮಿಗೆ ಮೇವು ಹಾಕುವ ತಂತ್ರಜ್ಞಾನ ಬಳಸೋದು, ನೀರನ್ನು ಕೊಡುವಂಥ ತಂತ್ರಜ್ಞಾನ, ಸಗಣಿ ಗಂಜಲವನ್ನು ಸ್ವಚ್ಛಗೊಳಿಸುವಂಥ ತಂತ್ರಜ್ಞಾನ, ಎಮ್ಮಿಯನ್ನು ಮೈ ತೊಳಿಲಿಕ್ಕೆ ಬಳಸ್ಬೋದಂಥ ತಂತ್ರಜ್ಞಾನ ಇಂಥವೆಲ್ಲ. ನಿಜವಲ್ಲ ಸರ್, ಇವತ್ತಿನ ಯುಗ ಹೇಗಿದೆ ಅಂತಂದರೆ ನಾವು ತಂತ್ರಜ್ಞಾನದ ಯುಗ ಅಂತಲೇ ಹೇಳ್ಬೋದು ನಾವು. ಯಾಕಂದ್ರೆ ಮನುಷ್ಯನ ಬಿಟ್ಟರೆ ತಂತ್ರಜ್ಞಾನ ಎಲ್ಲ, ತಂತ್ರಜ್ಞಾನ ಬಿಟ್ಟರೆ ಮನುಷ್ಯನಿಲ್ಲ. ಸೊ ದೈನಂದಿನ ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ನಮ್ಮ ಟೆಕ್ನಾಲಜಿ ಅಂತಕ್ಕಂಥದ್ದು ಬಹಳ ಒಂದು ಅವಶ್ಯಕವಾಗಿದೆ. ಮೊದಲೆಲ್ಲ ನಾವು ಏನು ಮಾಡ್ತಾ ಇದ್ದೀವಿ, ಎಮ್ಮೆ ತೊಳಿಲಿಕ್ಕೆ, ಹಾಲು ಕರೀಲಿಕ್ಕೆಲ್ಲ ಮನುಷ್ಯರು ಭಾಳಷ್ಟು ಜನ ಇರ್ತಾ ಇದ್ರು, ಅವರ ಸೇವೆಯನ್ನು ನಾವು ತಗೋತಾ ಇದ್ವಿ. ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂತಂದರೆ ಒಂದು ಅಥವಾ ಹೊಲಗಳಿಗೆ ಆಳು ಕಾಳುಗಳು ಸರಿಯಾಗಿ ಸಿಗ್ತಾ ಇಲ್ಲ, ಅಥವಾ ಎಮ್ಮೆ ಹಾಲು ಕರೆಯೋಕ್ಕೂ ಕೂಡ ಜನಗಳು ಸಿಗ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಏನಂತಂದರೆ ಸಾಕಷ್ಟು ತಂತ್ರಜ್ಞಾನಗಳು ಬಂದಿದ್ದಾವೆ, ಈಗೆಲ್ಲ ಹಾಲು ಕರೆಯೋ ಮಷೀನ್ಗಳು ಬಂದಿದ್ದಾವೆ. ಸೊ ಅತಿ ಬೇಗನೆ ಎಲ್ಲ ಹೊಟ್ಟೆ ಮೇವು ಹಾಕ್ತಕ್ಕಂಥ ಕಟ್ ಮಾಡ್ತಕ್ಕಂಥ ಮಷೀನ್ಗಳು ಬಂದಿದ್ದಾವೆ. ಸೊ ಹೀಗೆ ಒಂದು ಆಮೇಲೆ ನಮ್ಮ ಒಂದು ಒಂದೊಳ್ಳೆ ಉದಾಹರಣೆಗೆ ನಿಮಗೆ ಕೋಳಿ ಸಾಕಾಣಿಕೆಯಲ್ಲಿ ಒಂದು ಫೀಡ್ನ ತಯಾರು ಮಾಡಲಿಕ್ಕೆ ಅಂತ ಮಿಕ್ಸ್ಚರ್ ಮಾಡಲಿಕ್ಕೆ ಸಾಕಷ್ಟು ತಂತ್ರಜ್ಞಾನಗಳು ಬಂದಿದ್ದಾವೆ, ಮಷೀನ್ಗಳು ಬಂದಿದ್ದಾವೆ. ಸೊ ಅದನ್ನು ಬಳಸೋದ್ರಿಂದ ನಾವು ಕೃಷಿಯಲ್ಲಿ ಏನಪ್ಪ ಅಂತಂದರೆ ಇವತ್ತೇನು ನಮಗೆ ಆಳು ಕಾಳುಗಳ ಸಮಸ್ಯೆ ಇದೆ ಅದನ್ನು ಚೆನ್ನಾಗಿ ನಿಭಾಯಿಸ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಕೊಟ್ಟರೆ ಈಗ ನಾವು ಏನೇ ಮಾಡಿದರೂ ಕೂಡ ಅದಕ್ಕೆ ಲೆಕ್ಕ, ಖರ್ಚು, ವೆಚ್ಚ ಬರೆದಿಡಬೇಕು, ಅದು ಅನುಕೂಲ ಆಗುತ್ತ? ನಿಜವಾಗ್ಲು ಸರ್, ಖಂಡಿತವಾಗಿ ಸರ್. ನಾನು ಆಗ್ಲೇ ಹೇಳಿದ್ರೆ ಹಾಗೆ, ಇವತ್ತು ನಾವು ಉದ್ದಿಮೆಯಲ್ಲಿ ಒಂದು ರೂಪಾಯಿ ನಾವು ಗಳಿಸಿದ್ರಷ್ಟೇ ಲಾಭ ಅಂತಂತಲ್ಲ, ಒಂದು ರೂಪಾಯಿ ಉಳಿಸಿದ್ರು ಕೂಡ ಅದು ಲಾಭವಾಗಿ ಪರಿವರ್ತನೆ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಆದಷ್ಟು ಏನಪ್ಪ ಅಂತ ನಾವೇನು ಖರ್ಚು ವೆಚ್ಚಗಳನ್ನು ನಾವು ಮಾಡಿದ್ರು ಬರೆದಿಟ್ಕೋಬೇಕು. ಒಂದು ಆದಷ್ಟು ಏನಪ್ಪ ಅಂದ್ರೆ ಖರ್ಚನ್ನು ಕಡಿಮೆ ಮಾಡಿ ನಾವು ಹೆಚ್ಚಿನ ಒಂದು ಇಳುವರಿಯನ್ನು ಪಡೀಲಿಕ್ಕೆ ಏನೇನು ಸಾಧ್ಯತೆಗಳಿದೆ ಅದೆಲ್ಲ ಕ್ರಮಗಳನ್ನು ಅನುಸರಿಸಬೇಕಂತ ನಾನು ಹೇಳ್ತಾ ಇದ್ದೀನಿ ಸರ್. ಇತ್ತೀಚೆಗೆ ಕೇಳಿದ್ವಿ ತರಬೇತಿಗೆ ಬರುವವರ ಸಂಖ್ಯೆ ಕಡಿಮೆ ಆಗಿದೆ ಅಂತ, ಕಾರಣ ಏನು ಸರ್? ಏನಾಗ್ತದೆ ತರಬೇತಿಗೆ ಅಂತಂದ್ರೆ, ಬಹಳಷ್ಟು ಜನರಿಗೆ ಒಂದನೇದಾಗಿ ಇದ್ರ ಬಗ್ಗೆ ಸಮಸ್ಯೆ ಬಗ್ಗೆ ಮಾಹಿತಿ ಇರಲಿಕ್ಕಿಲ್ಲ ಒಂದು. ಸೊ ಆ ನಿಟ್ಟಿನಲ್ಲಿ ನಾವು ಬಹಳಷ್ಟು ಪ್ರತಿ ವಾರಕ್ಕೆ ಒಂದ್ಸಲ ಆದರೂ ನಾವು ನಮ್ಮ ಸಮಸ್ಯೆ ತರಬೇತಿ ಬಗ್ಗೆ ನಾವೆಲ್ಲ ಒಂದು ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾ ಇದ್ದೀವಿ ಒಂದು. ಸೊ ತದನಂತರದಲ್ಲಿ ಈ ಸ್ವಲ್ಪ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗಿರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಒಂದು ಹೈಯರ್ ಸ್ಟಡೀಸಿಗೆ ಏನು ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಬಗ್ಗೆ ಅಂತ ಕೂಡ ಹೆಚ್ಚು ಒಲವನ್ನು ಆಸಕ್ತಿಯನ್ನು ಮಾಡಿ ಮುಂದೆ ಓದಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಹೀಗೆ ಸುಮಾರಷ್ಟು ಕಾರಣಗಳು ಇದ್ದಾವೆ ಸರ್, ಅದನ್ನೆಲ್ಲ ನಾವು ನಮ್ಮ ಅಂತಲ್ಲೇ ಸ್ಟಡಿ ಮಾಡಿ ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದು ತಪ್ಪೇನು ಅಲ್ಲ, ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಮುಗಿಸಿದವರು ಖಾಲಿ ಕುಂತಿದ್ರೆ ಅವರು ಕೂಡ ಬರಬಹುದು. ಬರುವುದು ಸರ್, ಖಂಡಿತವಾಗಲಿ ಸರ್, ಅವರು ಕೂಡ ಬಂದು ನಮ್ಮಲ್ಲಿ ತಗೊಳ್ಬೇಕು. ಬಟ್ ಏನಾಗ್ತದೆ, ಇವತ್ತು ಹೆಚ್ಚಿನ ಯುವಕರ ಸಂಖ್ಯೆ ಸ್ವ ಉದ್ಯೋಗದತ್ತ ಒಂದು ಸ್ವಲ್ಪ ಒಲವು ಕಡಿಮೆ ಇದೆ. ಅವರಿಗೆ ಒಂದು 10,000 ರೂಪಾಯಿ ನೌಕರಿ ಇದ್ರೂ ಕೂಡ ಫ್ಯಾಕ್ಟ್ರಿಗೆ ಹೋಗಿ ದುಡಿಬೇಕು ಅಥವಾ ಕಂಪ್ನಿಯಲ್ಲೇ ಕೆಲಸ ಮಾಡಬೇಕಂತ ಒಂದು ಇದನ್ನು ಇದೆ. ಸೊ ಬಟ್ ಆ ಮನಸ್ಥಿತಿಯಿಂದ ಎಲ್ಲರೂ ಯುವಕರು ಅಥವಾ ಯುವತಿಯರು ಹೊರಗಡೆ ಬರಬೇಕು, ಸ್ವಂತ ಉದ್ಯೋಗ ಮಾಡೋದ್ರ ಮೂಲಕ ನಾವು ಹೆಚ್ಚಿನ ಆದಾಯವನ್ನು ಗಳಿಸಬಹುದು ಅಂತೇಳಿ ಈ ಸಮಯದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಸ್ವಂತ ಉದ್ಯೋಗ ಯಾವ ಫೀಲ್ಡಲ್ಲಿ ಹೆಚ್ಚು ಅವಕಾಶಗಳಿದವು ಸರ್? ಈ ಇಂದಿನ ಯುಗ ಅಂತ ನೋಡಿದ್ರೆ ಡಿಜಿಟಲ್ ಯುಗ ಅಂತಲೇ ನಾವು ಹೇಳ್ಬೋದು ಸರ್ ನಾವು ಇಂದಿನ ಯುಗದಲ್ಲಿ. ಸೊ ಇಂದಿನ ಯುಗ ನಮಗೆ ಅತಿ ಹೆಚ್ಚು ಉದ್ಯೋಗ ಅವಕಾಶಗಳು ಅಥವಾ ಪ್ರಾಫಿಟ್ ಬರ್ತಕ್ಕಂಥ ಬಿಸ್ನೆಸ್ಗಳು ಅಂತಂದರೆ ಮೊಬೈಲ್ ರಿಪೇರಿ ಅಂತ ನಾವು ಹೇಳ್ಬೋದು ಸರ್. ಮೊಬೈಲ್ ರಿಪೇರಿಯಲ್ಲಿ ಒಳ್ಳೆಯದೇ ಇದೆ. ಹಾಗೆಯೇ ಒಂದು ಟೂ ವೀಲರ್ ಮೆಕ್ಯಾನಿಕ್, ಇವತ್ತು ನಾಳೆ ಸಾಕಷ್ಟು ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಅಡ್ಡಾಡ್ತಿರ್ತವೆ. ಸೊ ಅವೆಲ್ಲವೂ ಕೂಡ ಸರ್ವಿಸಿಂಗ್ ರಿಪೇರಿಂಗ್ ಎಲ್ಲ ಇದೆ. ನಂತರ ಮೋಟರ್ ವೈಂಡಿಂಗು ಮತ್ತು ಹೌಸ್ ವೈರಿಂಗ್ ಈಗೆಲ್ಲ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಭಾಳಷ್ಟು ಒಂದು ಬದಲಾವಣೆಗಳು ಬರ್ತಾ ಇರೋದ್ರಿಂದ ಸೊ ಎಲೆಕ್ಟ್ರಿಕಲ್ ಫೀಲ್ಡ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ವೈರಿಂಗ್ ಇದರಲ್ಲಿ, ಸೊ ಒಂದು ಆ ತರಬೇತಿಗಳಲ್ಲಿ ಒಂದು ಒಳ್ಳೆಯ ಒಂದು ಭವಿಷ್ಯ ಇದೆ ಅಂತೇಳಿ ನಾನು ಹೇಳಿಕೆ ಇಷ್ಟಪಡ್ತೀನಿ. ಅಗ್ರೋ ರಿಲೇಟೆಡ್ ಕೃಷಿಯಲ್ಲಿ ಕೂಡ ಸರ್, ಈಗ ಈ ಭಾಗದಲ್ಲಿ ನಮಗೆ ಒಂದು ಏನು ಶೀಪ್ ರೇರಿಂಗ್ ಅಂತ ನಾವೇನು ಹೇಳ್ತೀವಿ ಅದನ್ನು ಕೂಡ ಒಳ್ಳೆಯ ಒಂದು ಆದಾಯವನ್ನು ಗಳಿಸ್ತಾ ಇದ್ದಾರೆ. ಯಾಕಂದರೆ ಅದು ಕೂಡ ಈಗ ಒಂದು ಒಳ್ಳೆ ಸ್ಟಾಲ್ ಫೀಡಿಂಗ್ ಅಂತ ನಾವೇನು ಹೇಳ್ತಾ ಇದ್ದೀವಿ. ಅಗೇನ್ ಇಟ್ಸ್ ಎ ಟೆಕ್ನಾಲಜಿ ಬೇಸ್ಡ್ ಅಂದರೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ಸ್ಟಾಲ್ ಫೀಡಿಂಗ್ ಅಂತೆಲ್ಲ ಈಗೆಲ್ಲ ಮಾಡ್ತಾ ಇದ್ದಾರೆ ಈಗ. ಸೊ ಅದ್ರ ಮೂಲಕ ಕುರಿ ಸಾಕಾಣಿಕೆಯನ್ನು ಮಾಡಿದವರಿಗೆ ಒಂದು ಒಳ್ಳೆಯ ಲಾಭವನ್ನು ಅದರಲ್ಲಿ ಗಳಿಸ್ತಾ ಇದ್ದಾರೆ ಸರ್. ಮತ್ತೆ ಮೌಲ್ಯವರ್ಧನೆಗೊಳಿಸೋದು ಅವೆಲ್ಲನೂ ಅಲ್ವಾ? ಎಸ್ ಸರ್, ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಈವನ್ ನಾವು ಬರೀ ಕುರಿ ಸಾಕಾಣಿಕೆ ಮಾಡಿ ನಾವು ಮಾರೋದ್ರಿಂದ ಅಲ್ಲ, ಅದನ್ನು ಕೂಡ ನಾವು ಪ್ಯಾಕೇಜ್ ಫುಡ್ ಥರ ಮಾಡಿ ನಾವು ಮಾಡೋದ್ರಿಂದ ನಮಗೆ ಒಳ್ಳೆ ಆದಾಯ ಸಿಗ್ತೈತೆ. ಹಾಗೆ ಹೈನುಗಾರಿಕೆಯಲ್ಲಿ ಕೂಡ, ಹೈನುಗಾರಿಕೆಯಲ್ಲಿ ಕೂಡ ಬರೀ ಹಾಲನ್ನು ಮಾಡೋದಲ್ಲದೆ ಅದನ್ನೇ ಒಂದು ಮೌಲ್ಯವರ್ಧಿತ ವಸ್ತುವಾಗಿ ತಯಾರು ಮಾಡ್ಬೋದು. ಉದಾಹರಣೆಗೆ ಏನಪ್ಪ ಅಂತಂದರೆ ಅದನ್ನು ಬೆಣ್ಣೆ ಮಾಡ್ಬೋದು ಅಥವಾ ತುಪ್ಪ ಮಾಡ್ಬೋದು ಅಥವಾ ಇನ್ನೂ ಏನಪ್ಪ ಅಂದರೆ ಖೋವಾ ಅಂತ ನಾವೇನು ಈ ಭಾಗದಲ್ಲಿ ಹೆಚ್ಚು ಹೇಳ್ತಾ ಇರ್ತೀವಿ. ಸೊ ಈ ಥರ ಮಾಡಿ ನಾವು ಮಾರೋದ್ರಿಂದ ಒಂದಕ್ಕಿಂತ ಡಬಲ್ ನಾವು ರೇಟನ್ನು ನಾವು ಪಡೀಲಿಕ್ಕೆ ತುಂಬ ಅವಕಾಶಗಳಿದಾವೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಸೌಲಭ್ಯಗಳು ಬೇಕಾಗುತ್ತೆ ಸ್ವಲ್ಪ ಮೌಲ್ಯವರ್ಧನೆಗೊಳಿಸಲಿಕ್ಕೆ ಅಲ್ವಾ? ಹೌದು ಸರ್, ಅದಕ್ಕೆ ಒಂದು ಸ್ವಲ್ಪ ನಾವು ಬೇಕಾದಂಥ ತಯಾರಿಯನ್ನು ಕೂಡ ನಾವು ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಮಾರ್ಕೆಟ್ ಚೆನ್ನಾಗಿ ಕರೆಕ್ಟ್ ಆದಂಥ ಸೂಕ್ತವಾದ ಮಾರುಕಟ್ಟೆಯನ್ನು ನಾವು ಮಾಡ್ಕೋಬೇಕು. ಪ್ಲಸ್ ಅದಕ್ಕೆ ಬೇಕಂತ ಯಂತ್ರೋಪಕರಣಗಳ ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಂಡು ಮಾಡೋದ್ರಿಂದ ನಾವು ಅದರಲ್ಲಿ ಕೂಡ ಒಳ್ಳೆಯ ಒಂದು ಯಶಸ್ಸನ್ನು ನಾವು ಕಾಣ್ಬೋದು ಸರ್. ಒಟ್ಟಾರೆ ಏನು ಹೇಳ್ತೀರಿ ಪ್ರಸನ್ನ ಕುಮಾರ್ ಜಿ? ಸರ್, ಒಟ್ಟಾರೆ ಇಂದಿನ ಯುಗದಲ್ಲಿ ನಾನು ಹೇಳೋದಿಷ್ಟ ಏನು ಅಂತಂದರೆ, ಈವನ್ ನಾನು ಡಿಗ್ರಿ ಆಗಿದೆ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿದೆ, ನನಗೆ ನಾನು ನೌಕರಿನೇ ಮಾಡಬೇಕು ಕಂಪ್ನಿಗೆ ಹೋಗಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಏನಿಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟು ಎಲ್ಲರೂ ಕೂಡ ಸ್ವ ಉದ್ಯೋಗದತ್ತ ತೊಡಗಿಕೊಂಡ್ರೆ ಮಾತ್ರ ನಾವು ಈ ಒಂದು ದೇಶದ ಬಹುಮುಖ್ಯ ಸಮಸ್ಯೆ ನಿರುದ್ಯೋಗ ಸಮಸ್ಯೆಯನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಸರ್. ಸೊ ಆ ನಿಟ್ಟಿನಲ್ಲಿ ನಿಮ್ಮಲ್ಲಿ ಯಾವುದೇ ಒಂದು ನಿಮಗೆ ಒಂದು ಸ್ಕಿಲ್ಲಲ್ಲಿ ಅಥವಾ ಒಂದು ಫೀಲ್ಡಲ್ಲಿ ಆಸಕ್ತಿ ಇತ್ತಪ್ಪ ಅಂದರೆ ಅದಕ್ಕೆ ಬೇಕಾದಂಥ ತರಬೇತಿಯನ್ನು ಕೊಡಲಿಕ್ಕೆ ನಮ್ಮ ಸಂಸ್ಥೆ ಇಲ್ಲಿ ಯಾವಾಗಲೂ ಕೂಡ ಸದಾ ಸಿದ್ಧವಾಗಿದೆ. ಸೊ ದಯವಿಟ್ಟು ನಮ್ಮ ಸಂಸ್ಥೆಗೆ ಬಂದು ನೀವು ಇಲ್ಲಿ ತರಬೇತಿಯನ್ನು ಪಡೆದುಕೊಂಡು ಇನ್ನು ಸ್ವಂತ ಉದ್ಯೋಗವನ್ನು ಮಾಡಿ ನಿಮ್ಮ ಜೀವನದ ಭವಿಷ್ಯವನ್ನು ನೀವೆಲ್ಲರೂ ರೂಪಿಸ್ಕೋಬೇಕು. ಹಾಗೆ ದೇಶದ ಒಂದು ಈ ದೇಶವನ್ನು ಕಟ್ತಕ್ಕಂಥ ಈ ಒಂದು ಒಂದು ಮೂಮೆಂಟಲ್ಲಿ ತಾವು ಕೂಡ ಒಂದು ಪಾಲುದಾರಿ ಆಗಬೇಕಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಒಳ್ಳೆಯದು ಪ್ರಸನ್ನ ಕುಮಾರ್, ಇಷ್ಟೆಲ್ಲ ಒಬ್ಬ RCT ನಿರ್ದೇಶಕರಾಗಿ ನಿಮ್ಮ ಕೇಂದ್ರದಲ್ಲಿ ಏನೆಲ್ಲ ತರಬೇತಿಗಳು ನಡೀತಾವೆ ಮತ್ತು ಇವತ್ತು ತರಬೇತಿಯ ಅವಶ್ಯಕತೆ ಏನಿದೆ, ಇಲ್ಲಿ ನಾವು ಖರ್ಚನ್ನು ಕಡಿಮೆ ಮಾಡಬಹುದು ಮತ್ತು ಅದರ ಮಹತ್ವ ಏನು, ಈ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್.

ಜಿಲ್ಲೆಯಲ್ಲಿ ಈ ಎಣ್ಣೆಕಾಳು ಬೆಳೆ ಮತ್ತು ಬೇಳೆಕಾಳು ಬೆಳೆಗಳ ಉತ್ಪಾದನೆ ಕುಂಠಿತವಾಗಿದೆ. ಸೊ ಹಂಗಾಗಿ ಭಾರತ ಸರ್ಕಾರ ಈ ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು, ಉದಾಹರಣೆಗೆ ಬೆಳೆ ಪದ್ಧತಿಯಲ್ಲಿ ಅಳವಡಿಕೆ, ಸರದಿ ಬೆಳೆ ಪದ್ಧತಿಗೆ ಜೊತೆಗೆ ಅಂತರ ಬೆಳೆ ಪದ್ಧತಿಗಳನ್ನು ಬಳಸಿಕೊಂಡು ಮತ್ತು ಈ ಬೆಳೆಗಳನ್ನು ಹೆಚ್ಚಿನ ಪ್ರದೇಶದಲ್ಲಿ ನೀರಾವರಿಯ ಅಡಿಯಲ್ಲಿ ಹಾಗೂ ಫಲವತ್ತತೆಯ ಭೂಮಿಯಲ್ಲೂ ಕೂಡ ಬೆಳೆದು ಹೆಚ್ಚಿನ ಉತ್ಪಾದನೆಯನ್ನು ಮಾಡಬೇಕಾಗಿ ಕರೆಯನ್ನು ನೀಡಿರುತ್ತಾರೆ. ಹೀಗಾಗಿ ಈ ಎರಡು ಕಾರ್ಯಕ್ರಮಗಳು ಅಂದರೆ NMOOP ಇದು ಎಣ್ಣೆಕಾಳು ಬೆಳೆಗಳಿಗೆ ಸಂಬಂಧಿಸಿದ್ದು, ಜೊತೆಗೆ NFSM ಇದು ಬೇಳೆಕಾಳುಗಳಿಗೆ ಸಂಬಂಧಿಸಿದ್ದು. ಈ ಎರಡು ಫ್ಲಾಗ್ಶಿಪ್ ಪ್ರೋಗ್ರಾಂ, ರಾಷ್ಟ್ರೀಯ ಪ್ರಮುಖ ಕಾರ್ಯಕ್ರಮಗಳನ್ನು ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿರುತ್ತಾರೆ. ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ರಾಷ್ಟೀಯ ಆಹಾರ ಭದ್ರತಾ ಮಿಷನ್ ಕುರಿತು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞರಾದ ಡಾ ಶಿವಶಂಕರ್ ಮೂರ್ತಿ ಅವರಿಂದ ಮಾಹಿತಿ ಕೇಳಿದರೆ. ಈಗ ರೈತರಿಗೆ ಸಲಹೆ. ರಾಸಾಯನಿಕ ಪೀಡನಾಶಕಗಳ ಬಳಕೆಯಲ್ಲಿ ವಹಿಸಬಹುದಾದಂತಹ ಎಚ್ಚರಿಕಾ ಕ್ರಮಗಳು. ಇತ್ತೀಚಿನ ದಿನಗಳಲ್ಲಿ ಅಧಿಕ ಇಳುವರಿ ಕೊಡುವ ಮತ್ತು ಸಂಕೀರ್ಣ ತಳಿಗಳನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದು ಇವುಗಳಲ್ಲಿ ಕೀಟ ಹಾಗೂ ರೋಗದ ಬಾಧೆ ಅಧಿಕವಾಗುತ್ತಿವೆ. ಇವುಗಳ ನಿರ್ವಹಣೆಗಾಗಿ ಹೆಚ್ಚಾಗಿ ರಾಸಾಯನಿಕ ಪೀಡನಾಶಕಗಳ ಅಂದರೆ ಕಳೆ, ಕೀಟ ಹಾಗೂ ರೋಗನಾಶಕಗಳ ಔಷಧಿಯನ್ನೇ ಬಳಸಲಾಗುತ್ತಿದ್ದು ಖರ್ಚು ಅಧಿಕವಾಗಿ ಲಾಭ ಕಡಿಮೆಯಾಗುತ್ತಿದೆ ಹಾಗೂ ಇದರಿಂದ ಪರಿಸರ ಮಾಲಿನ್ಯವಾಗುವುದಲ್ಲದೆ ಪರಿಸರದಲ್ಲಿ ಜೈವಿಕ ಅಸಮತೋಲನಕ್ಕೆ ಕಾರಣವಾಗಿದೆ. ಪೀಡನಾಶಕಗಳ ಪ್ರಯೋಗದ ನಂತರ ನಿಸರ್ಗದಲ್ಲಿ ಹಾಗೂ ಪ್ರಯೋಗಿಸಿದ ವಸ್ತುಗಳ ಮೇಲೆ ಉಳಿಯಲು ಶೇಷ ಪದಾರ್ಥಗಳು ವಿವಿಧ ಪ್ರಾಣಿಗಳ ಮತ್ತು ಮನುಷ್ಯರ ಆಹಾರದ ಕೊಂಡಿಯಲ್ಲಿ ಸೇರಿ ಹಂತದಿಂದ ಹಂತಕ್ಕೆ ರುವದ್ದಿಗೊಂಡು ಪ್ರಾಣಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಉಂಟುಮಾಡುತ್ತಿವೆ. ಆದ್ದರಿಂದ ಮನುಕುಲಕ್ಕೆ ಮಾರಕವಾಗುತ್ತಿರುವ ರಾಸಾಯನಿಕ ಪೀಡನಾಶಕಗಳ ಬಳಕೆಗೆ ಮುನ್ನ ಸರಿಯಾದ ವೈಜ್ಞಾನಿಕ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಕೃಷಿಯಲ್ಲಿ ಪೀಡೆಗಳನ್ನು ಅಂದರೆ ಕೀಟ, ರೋಗ ಮತ್ತು ಕಳೆಗಳನ್ನು ನಿಯಂತ್ರಿಸಲು ಅಥವಾ ನಿರ್ವಹಿಸಲು ಬಳಸುವ ಕೃಷಿ ರಾಸಾಯನಿಕಗಳ ಗುಂಪಿನ ರಾಸಾಯನಿಕಗಳನ್ನು ಪೀಡೆನಾಶಕಗಳು ಎನ್ನುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇವುಗಳ ಬಳಕೆ ಅನಿವಾರ್ಯವಾಗಿದೆ. ಆದ್ದರಿಂದ ಕೃಷಿಯಲ್ಲಿ ನಾವು ಬಳಸುವ ರಾಸಾಯನಿಕಗಳು ಫಲಕಾರಿಯಾಗಬೇಕಾದರೆ ಈ ಅಂಶಗಳನ್ನು ಗಮನಿಸುವುದು ಬಹುಮುಖ್ಯವಾಗಿದೆ. ಅವು ಯಾವುವೆಂದರೆ ರಾಸಾಯನಿಕ ಪೀಡನಾಶಕಗಳಿಂದಾಗುವ ಹಾನಿ, ರಾಸಾಯನಿಕಗಳನ್ನು ಸಿಂಪಡಿಸುವಾಗ ಗಾಳಿಯಲ್ಲಿ ಮಿಶ್ರವಾಗುವ ವಿಷಕಾರಕ ವಸ್ತುಗಳು ಉಸಿರಿನಲ್ಲಿ ಸೇರಿ ಶ್ವಾಸಕೋಶಕ್ಕೆ ಹಾನಿಯುಂಟು ಮಾಡುತ್ತವೆ, ಸಿಂಪಡಿಸಿದ ಕೈಯಿಂದ ಮುಖ ಅಥವಾ ದೇಹವನ್ನು ಒರೆಸಿಕೊಳ್ಳುವುದರಿಂದ ಕಣ್ಣು, ಬಾಯಿ ಹಾಗೂ ಮೂಗಿಗೆ ತಗುಲಿ ಹಾನಿಯುಂಟು ಮಾಡುತ್ತವೆ. ಸಿಂಪಡಿಸಿದ ನಂತರ ಕೈಗಳನ್ನು ಸ್ವಚ್ಛವಾಗಿ ತೊಳೆಯದೆ ಆಹಾರವನ್ನು ಸೇವಿಸುವುದರಿಂದ ಹಾಗೂ ಸಿಂಪಡಿಸಿದ ಸ್ಥಳದಲ್ಲಿಯೇ ಆಹಾರ ಸೇವಿಸುವುದರಿಂದ ವಿಷಕಾರಕ ವಸ್ತುಗಳು ದೇಹವನ್ನು ಸೇರಬಹುದು. ಈ ರಾಸಾಯನಿಕ ಪೀಡನಾಶಕಗಳಿಂದಾಗುವ ಆರೋಗ್ಯದ ತೊಂದರೆಗಳು ಯಾವುವೆಂದರೆ, ಸಾಮಾನ್ಯವಾಗಿ ತೊಂದರೆಯ ಪ್ರಮಾಣವು ವ್ಯಕ್ತಿಯ ವಯಸ್ಸು, ಲಿಂಗ, ರಾಸಾಯನಿಕ ಸಿಂಪರಣೆಯಲ್ಲಿ ತೊಡಗಿರುವ ಅವಧಿ, ವ್ಯಕ್ತಿಯ ಪ್ರತಿರೋಧಕ ಶಕ್ತಿಯನ್ನು ಅವಲಂಬಿಸಿರುತ್ತದೆ. ಅಸ್ತಮಾ, ಬ್ರಾಂಕೈಟಿಸ್ ಮತ್ತು ಸೋಂಕು ರೋಗಗಳು, ಚರ್ಮದ ತೊಂದರೆಗಳು ಕ್ಯಾನ್ಸರ್ ಕಾರಕಗಳು. ರಾಸಾಯನಿಕಗಳನ್ನು ಸಿಂಪಡಿಸುವ ಸ್ಥಳಗಳಲ್ಲಿ ಗರ್ಭಿಣಿ ಸ್ತ್ರೀಯರು ಕೆಲಸ ಮಾಡುವುದರಿಂದ ಭ್ರೂಣ ಬೆಳವಣಿಗೆಯಲ್ಲಿ ನ್ಯೂನತೆಗಳಿರುವ ಸಂಭವವಿರುತ್ತವೆ. ಇದೇ ರೀತಿಯ ಸಮಸ್ಯೆಗಳು ಜಾನುವಾರುಗಳಲ್ಲಿ ಕೂಡ ಕಂಡುಬರುತ್ತವೆ. ಹೆಚ್ಚು ರಾಸಾಯನಿಕಗಳನ್ನು ಬಳಸುವುದರಿಂದ ಹಣ್ಣು ಮತ್ತು ತರಕಾರಿಗಳ ಪೌಷ್ಟಿಕ ಮೌಲ್ಯ ಕಡಿಮೆಯಾಗುವುದರ ಜೊತೆಗೆ ಇವುಗಳಲ್ಲಿ ರಾಸಾಯನಿಕಗಳ ಉಳಿಕೆಗಳು ಇರುವುದು ಸಂಶೋಧನೆಗಳಿಂದ ತಿಳಿದುಬಂದಿದೆ. ದೀರ್ಘಕಾಲಿಕ ಸೇವನೆಯಿಂದ ಅನೇಕ ತೊಂದರೆಗಳು ಬರುತ್ತವೆ. ರಾಸಾಯನಿಕ ವಸ್ತುಗಳು ಮಣ್ಣಿನಲ್ಲಿ ಬೆರೆತು ಅಂತರ್ಜಲವನ್ನು ಕೂಡ ಕಲುಷಿತಗೊಳಿಸುತ್ತವೆ. ಈ ರಾಸಾಯನಿಕ ಪೀಡನಾಶಕಗಳ ಬಳಕೆಯಿಂದಾಗುವ ಆರೋಗ್ಯದ ತೊಂದರೆಗಳಿಗಾಗಿ ಪ್ರಥಮ ಚಿಕಿತ್ಸೆ ಹೀಗಿದೆ: ವಿಷದಿಂದ ಬಳಲುತ್ತಿರುವ ರೋಗಿಗೆ ಸಾಧ್ಯವಾದಷ್ಟು ಶೀಘ್ರವಾಗಿ ಚಿಕಿತ್ಸೆ ನೀಡಬೇಕಾಗುತ್ತದೆ. ಇದಕ್ಕಾಗಿ ತಕ್ಷಣವೇ ರೋಗಿಯನ್ನು ಸಮೀಪದ ಆಸ್ಪತ್ರೆಗೆ ಕರೆದೊಯ್ಯುವಾಗಲೇ ಅಥವಾ ವೈದ್ಯರನ್ನೇ ರೋಗಿ ಇದ್ದ ಕಡೆಗೆ ಕರೆತರುವುದಕ್ಕೂ ಮುಂಚೆ ಈ ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು. ತ್ವಚೆಯ ಸಂಪರ್ಕ: ಧರಿಸಿದ ಬಟ್ಟೆಗಳನ್ನು ತೆಗೆದು ದೇಹವನ್ನು ಸಾಬೂನು ಮತ್ತು ನೀರಿನಿಂದ ಸಾಕಷ್ಟು ಸಲ ಕಣ್ಣುಗಳನ್ನು ತೊಳೆಯಬೇಕು. ವಿಷವಾಯು ಉಸಿರಾಡಿದಾಗ ವಿಷವಾಯು ಸೇವಿಸಿದ ವ್ಯಕ್ತಿಯನ್ನ ಕೂಡಲೇ ಶುದ್ಧ ಹವೆಗೆ ತರಬೇಕು. ಅವನು ಧರಿಸಿದ ಬಟ್ಟೆಗಳನ್ನು ಸಡಿಲು ಮಾಡಬೇಕು. ಅವನ ಉಸಿರಾಡುವಿಕೆ ಕ್ಷೀಣವಾಗಿದ್ದರೆ ಕೂಡಲೇ

ಹನ್ನೆರಡ ವರ್ಷದ ಕೃಷ್ಣರ ಮಳದೆ ಮೈನೆರೆದ ಸೋಲ ಹನ್ನೆರಡ ವರ್ಷದ ಕೃಷ್ಣರ ಮಳದಿ ಮೈನರದ ಕೋಲ ಹನ್ನೆರಡ ವರ್ಷದ ಕೃಷ್ಣರ ಮಳದಿ ಮೈನರದ ಕೋಲ ಹನ್ನೆರಡ ವರ್ಷದ ಕೃಷ್ಣರ ಮಳದಿ ಮೈನರದ ಕೋಲ ಕೃಷ್ಣರನೇ ಮಳದಿ ಮೈನರದ ಸುದ್ದಿ ನಾಡಿಗಳು ಕೃಷ್ಣರಿಗೆ ಕಳುವ್ಯಾರ ಕೋಲ ಕೃಷ್ಣರಿಗೆ ಕಳುವ್ಯಾರ ಕೋಲ ದೇಗನ ಕೃಷ್ಣರಿಗೆ ಕಳುವ್ಯಾರ ಕೋಲ ಕೃಷ್ಣರಿಗೆ ಕಳುವ್ಯಾರ ಕೋಲ ಕುಲುಕುಲು ನಗುತ ಕುಡಿಗಂಬ ಸುತ ದೇವರ ಕೃಷ್ಣರ ವರಿಯಾಕ ಕೋಲ ಕೃಷ್ಣರ ವರಿಯಾಕ ಕೋಲ ಹೋದರ ಕೃಷ್ಣರ ಹರಿಯಾಕ ಕೋಲ ಕೃಷ್ಣರ ಹರಿಯಾಕ ಕೋಲ ಆರ ಕೋಪುರ ನೀರ ಏರುತ ಮರುತ ಜ್ಞಾನಿಗೆ ಚಲೆ ಮರಳ ಕೋಲ ಜ್ಞಾನಿಗೆ ಚಲೆ ಸುರಿ ಮರಳ ಕೋಲ ಜ್ಞಾನಿಗೆ ಚಲೆ ಸುರಿ ಮರಳ ಕೋಲ ಜ್ಞಾನಿಗೆ ಚಲೆ ಸುರಿ ಮರಳ ಕೋಲ ಜ್ಞಾನಿಗೆ ನೀ ಚಲೆ ಸುರವೆ ಮರಳದ ನೀರ ನಾರಿ ರುಕ್ಮಿಣಿಗೆ ಎರಿಸಂದ ಕೋಲ ನಾರಿ ರುಕ್ಮಿಣಿಗೆ ನಾರಿ ರುಕ್ಮಿಣಿಗೆ ಎರಿರೆಂದ ಕೋಲ ನಾರಿ ರುಕ್ಮಿಣಿಗೆ ಎರಿರೆಂದ ಕೋಲ ಹರ ಕೊಪ್ಪರ ನೀರ ಉಕ್ಕೂತ ಮಳಲೂತ ಕಪ್ಪರ ಚಲೆ ಸುರಿ ಮರಳ ಕೋಲ ಕಪ್ಪರ ಚಲೆ ಸುರಿ ಮರಳ ಕೋಲ ಕಪ್ಪರ ಚಲೆ ಸುರಿ ಮರಳ ಕೋಲ ಕಪ್ಪರ ಚಲೆ ಸುರಿ ಮರಳ ಕೋಲ ಕಪ್ಪರ ನೀ ಚಲೆ ಸುರಳಿ ಮರಳಿದ ನೀರ ನಾರಿ ರುಕ್ಮಿಣಿಗೆ ಎರಿರೆಂದ ಕೋಲ ನಾರಿ ರುಕ್ಮಿಣಿಗೆ ಎರಿರೆಂದ ಕೋಲ ನಾರಿ ರುಕ್ಮಿಣಿಗೆ ಎರಿರೆಂದ ಕೋಲ ನಾರಿ ರುಕ್ಮಿಣಿಗೆ ಎರಿರೆಂದ ಕೋಲ ನಮ್ಮ ಇತ್ತಲಾಗ ಸರತರ ಚೆಂಡುವ ನಾರಿ ರುಕ್ಮಿಣಿಗೆ ಎರಿಸಂದ ಕೋಲ ನಾರಿ ರುಕ್ಮಿಣಿಗೆ ಎರಿಸಂದ ಕೋಲ ಅಣಾವಳಿ ಮನೆಯಾಗ ತೋಟಾವಳಿ ಸೀರೆ ನಾರಿ ರುಕ್ಮಿಣಿಗೆ ಉಳಸಂದ ಕೋಲ ಹರಿ ರುಕ್ಮುನಿಗೆ ಉಡಸಂದ ಕೋಲ ಹರಿ ರುಕ್ಮುನಿಗೆ ಉಡಸಂದ ಕೋಲ ಹರಿ ರುಕ್ಮುನಿಗೆ ಉಡಸಂದ ಕೋಲ ಕಂಬ ಕೈರವ ನಿಂಬ ಕುಬಸ ನಾರಿ ರುಕ್ಮುನಿಗೆ ತೊಡ ಸಂದ ಕೋಲ ಹರಿ ರುಕ್ಮುನಿಗೆ ತೊಡ ಸಂದ ಕೋಲ ನಾರಿ ರುಕ್ಮುನಿಗೆ